ಬರ್ತಾ ಇದ್ದಾರೆ. ಈ ಹಿತ್ತಲ ಕೋಳಿ ಸಾಕಾಣಿಕೆ ಅನ್ನುವಂಥದ್ದು ಇವತ್ತಿಗೂ ಕೂಡ ಜೀವಂತವಾಗಿ ಇರತಕ್ಕಂಥದ್ದು. ಇವತ್ತು ಕೂಡ ನಮ್ಮ ಗ್ರಾಮೀಣ ಭಾಗದಲ್ಲಿ ಹಿತ್ತಲ ಕೋಳಿ ಸಾಕಾಣಿಕೆಯನ್ನ ಬಹುತೇಕ ಎಲ್ಲಾ ಮನೆಗಳಲ್ಲೂ ಕೂಡ ಮಾಡ್ತಾರೆ. ಇತ್ತೀಚಿನ ದಿವಸಗಳಲ್ಲಿ ಹಿತ್ತಲ ಕೋಳಿ ಸಾಕಾಣಿಕೆ ಅನ್ನುವಂಥದ್ದೇನಿದೆಯೋ ಇದಕ್ಕೂ ಕೂಡ ಹೆಚ್ಚು ಮಹತ್ವ ಬಂದಿರುವಂತದ್ದನ್ನ ನಾವು ಗಮನಿಸಬಹುದು. ಹೆಚ್ಚು ಬೇಡಿಕೆಯೂ ಕೂಡ ಅದಕ್ಕೆ ಇದೆ. ಅದರಿಂದ ದೊರೆತಕ್ಕಂತಹ ಪೌಷ್ಟಿಕಾಂಶ ಆಗಿರಬಹುದು ಮತ್ತೆ ಆರ್ಥಿಕವಾಗಿಯೂ ಕೂಡ ಸಾಕಷ್ಟು ಲಾಭವನ್ನ ಮಾಡಿಕೊಳ್ಳುವ ಉದ್ದೇಶದಿಂದ ಈ ಹಿತ್ತಲ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಹಿತ್ತಲ ಕೋಳಿ ಸಾಕಾಣಿಕೆ ಅಂತ ಅಂದ್ರೆ ಏನು, ಹೇಗೆ ಅದನ್ನ ಮಾಡ್ತಕ್ಕಂಥದ್ದು, ವೈಜ್ಞಾನಿಕವಾಗಿ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಇದನ್ನ ಮಾಡಬಹುದು ಅನ್ನೋದಾದ್ರೆ ಅದರಿಂದ ಹೇಗೆಲ್ಲ ಆರ್ಥಿಕವಾಗಿ ಮತ್ತೆ ಬೇರೆ ಬೇರೆ ತರದಲ್ಲಿ ಲಾಭವನ್ನ ಮಾಡಿಕೊಳ್ಳಬಹುದು, ಈ ತರದ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೋರವಂಗಲದ ಬಳಿ ಇರುವಂತಹ ಕುರಿ ಸಂರಕ್ಷಣಾ ಹಾಗೂ ವೀರ ಬ್ಯಾಂಕ್ ಯೋಜನೆಯ ನೋಡಲ್ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಎಂಸಿ ಶಿವಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಶಿವಕುಮಾರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕೋಳಿ ಸಾಕಾಣಿಕೆ ಅದರಲ್ಲೂ ಕೂಡ ಈ ಹಿತ್ತಲ ಕೋಳಿ ಸಾಕಾಣಿಕೆ ಅನ್ನುವಂಥದ್ದು ಇವತ್ತು ಹೆಚ್ಚು ಬೇಡಿಕೆಯನ್ನ ಹೊಂದಿರತಕ್ಕಂತಹ ಒಂದು ಉದ್ಯಮ ಅಂತ ಹೇಳಿ ನಾವು ಕರೀಬಹುದು. ಈ ಹಿತ್ತಲ ಕೋಳಿ ಸಾಕಾಣಿಕೆ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ಮಾಡಿಕೊಡಿ ಸರ್. ಮೊದಲನೇದಾಗಿ ಕೋಳಿ ಸಾಕಾಣಿಕೆ ಬಗ್ಗೆ ನಾನು ಹೇಳ್ತೀನಿ. ಇದೊಂದು ಬಹಳ ಬೃಹತ್ ಉದ್ದಿಮೆಯಾಗಿ ಬೆಳವಣಿಗೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ 2012 ನಂತರ ವಾರ್ಷಿಕವಾಗಿ 17% ಬೆಳವಣಿಗೆಯನ್ನು ಹೊಂತಾ ಇದೆ. ಅದರಲ್ಲೂ ಹಿತ್ತಲಲ್ಲಿ ಸಾಕುವ ಕೋಳಿಗಳ ಸಂಖ್ಯೆ 46% ಹೆಚ್ಚಾಗಿದೆ. ಇದಕ್ಕೆ ಮುಖ್ಯ ಕಾರಣಗಳೇನಪ್ಪಾ ಅಂತಂದರೆ ಅಪೌಷ್ಟಿಕತೆ, ಬಡತನ, ಲಿಂಗಭೇದ. ಬಡತನ ಅಂದರೆ ಇದೇನಪ್ಪಾ ಅಂದರೆ ಸ್ವಲ್ಪ ದುಡ್ಡಿನಲ್ಲಿ ಈ ಕೋಳಿಗಳನ್ನು ತಂದು ಸಾಕಾಣಿಕೆ ಮಾಡೋದು. ಅಪೌಷ್ಟಿಕತೆ ಅಂದರೆ ಸುಮಾರು ಮಕ್ಕಳು ಪೌಷ್ಟಿಕತೆ ಇಲ್ಲದೇನೆ ನರಳ್ತಾ ಇರ್ತಾರೆ, ಅವರಿಗೆ ಕೋಳಿ ಮೊಟ್ಟೆ ಮತ್ತು ಮಾಂಸವನ್ನು ಕೊಡಬಹುದು. ಲಿಂಗಭೇದ ಅಂತಂದರೆ ಇದರಲ್ಲಿ ಹೆಚ್ಚು ರೈತ ಮಹಿಳೆಯರು ಇದರಲ್ಲಿ ಅವಲಂಬನೆಯಾಗಿದ್ದಾರೆ. ತಮ್ಮ ಮನೆಯಲ್ಲೇ ಬೆಳೆಸಿದಂಥ ಈ ಕೋಳಿಗಳನ್ನು ಮೊಟ್ಟೆ ಹಾಗೂ ಮಾಂಸವನ್ನು ಈ ಮಕ್ಕಳಿಗೆ ಕೊಟ್ಟು ಅವರ ಒಂದು ಪೌಷ್ಟಿಕತೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಹಾಗೂ ಆದಾಯನ ಕೂಡ ಹೆಚ್ಚಿಸ್ತಾ ಇದ್ದಾರೆ. ಇನ್ನು ಕೋಳಿ ಸಾಕಾಣಿಕೆನ ನಾವು ಪ್ರಮುಖವಾಗಿ 3 ಉದ್ದೇಶಕ್ಕಾಗಿ ಮಾಡ್ತಿದ್ದೀವಿ. ಮೊಟ್ಟೆಗಾಗಿ, ಮಾಂಸಕ್ಕಾಗಿ ಮತ್ತು ಗೊಬ್ಬರಕ್ಕಾಗಿ. 20ನೇ ಜಾನುವಾರು ಗಣತಿಯ ಪ್ರಕಾರ ದೇಶದಲ್ಲಿ 851.81 ದಶಲಕ್ಷ ಕೋಳಿಗಳಿವೆ. ಅದರಲ್ಲಿ ಹಿತ್ತಲ ಕೋಳಿಗಳು 317.07 ಅಂದರೆ 37% ನಾಟಿ ಕೋಳಿಗಳು ಅಥವಾ ಹಿತ್ತಲಿ ಕೋಳಿಗಳು ಅಥವಾ ಫಾರ್ಮ್ ಪೌಲ್ಟ್ರಿ ಅಂತ ನಾವು ಹೇಳ್ತೀವಿ. ಮೊಟ್ಟೆ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ನಾವು ಈಗಾಗಲೇ 3ನೇ ಸ್ಥಾನವನ್ನು ನಾವು ಪಡೆದಿದ್ದೇವೆ. 1 ವರ್ಷಕ್ಕೆ 90 ಶತಕೋಟಿ ಅಂದರೆ ಬಿಲಿಯನ್ ಮೊಟ್ಟೆ ಉತ್ಪಾದನೆ ಮಾಡ್ತಾ ಇದ್ದೀವಿ. ಪ್ರತಿದಿನ 26 ಕೋಟಿ ಉತ್ಪಾದನೆ ಆಗ್ತಿದೆ. ಒಂದು ವರದಿಯ ಪ್ರಕಾರ, ಇತ್ತೀಚಿನ ವರದಿ ಪ್ರಕಾರ, ವಾರ್ಷಿಕವಾಗಿ ಪ್ರತಿ ಮನುಷ್ಯನಿಗೆ 80-85 ಮೊಟ್ಟೆ ಸಿಗ್ತಾ ಇದೆ. ಅದೇ ರೀತಿ ಬ್ರಾಯ್ಲರ್ ಮಾಂಸ ಉತ್ಪಾದನೆಯಲ್ಲಿ 4ನೇ ಸ್ಥಾನ, ಅದೇ ರೀತಿ ಕೋಳಿ ಮಾಂಸ ಉತ್ಪಾದನೆಯಲ್ಲಿ 5ನೇ ಸ್ಥಾನವನ್ನು ನಾವು ಪಡೆದಿದ್ದೇವೆ. ಇನ್ನು ನಾವು ಸಾಕಾಣಿಕೆ ಪದ್ಧತಿಗಳಿಗೆ ಬಂದರೆ 3 ಥರ ಪದ್ಧತಿಗಳಿದ್ದಾವೆ. ಒಂದು ತೀವ್ರ ರೀತಿ, ಅದನ್ನು ನಾವು ಇಂಟೆನ್ಸಿವ್ ಫಾರ್ಮಿಂಗ್ ಅಂತೀವಿ. ಇದರಲ್ಲಿ ಹೆಚ್ಚು ಕೋಳಿಗಳನ್ನು ಕಡಿಮೆ ಜಾಗದಲ್ಲಿ ಸಾಕಾಣಿಕೆ ಮಾಡ್ಬೋದು. ಒಂದು ಮೊಟ್ಟೆ ಕೋಳಿಗೆ ಕೇವಲ 70 ಚದುರ ಇಂಚ್ ಜಾಗ ಬೇಕಾಗುತ್ತೆ ಪಂಜರದ ಪದ್ಧತಿಯಲ್ಲಿ. ಅದೇ ರೀತಿ ನೆಲದ ಮೇಲೆ ಸಾಕಾಣಿಕೆ ಮಾಡಿದ 2 ಚದುರ ಅಡಿ ಹಾಗೂ ಮಾಂಸದ ಕೋಳಿಗೆ 1 ಚದುರ ಅಡಿ ಜಾಗ ಬೇಕಾಗುತ್ತೆ. ಆದರೆ ಈ ಒಂದು ಪದ್ಧತಿನಲ್ಲಿ ಹೆಚ್ಚು ಬಂಡವಾಳ ಬೇಕಾಗುತ್ತೆ. ಆದರೆ ಕೋಳಿಯ ಕ್ಷೇಮ ಅಥವಾ ಸೌಖ್ಯ ಅಥವಾ ಕಲ್ಯಾಣ ಬಹಳ ಅಫೆಕ್ಟ್ ಆಗುತ್ತೆ. ಆಮೇಲೆ 2ನೇ ಪದ್ಧತಿ ಅರೆ ತೀವ್ರ, ಸೆಮಿ ಇಂಟೆನ್ಸಿವ್. ಇದು 1 ಹೆಕ್ಟೇರ್ ಪ್ರದೇಶದಲ್ಲಿ 750 ವಯಸ್ಕ ಕೋಳಿಗಳನ್ನು ಸಾಕಾಣಿಕೆ ಮಾಡೋದು. 4-8 ಗಂಟೆ ಹೊರಗಡೆ ಬಿಟ್ಟು ರಾತ್ರಿ ಮನೆಯಲ್ಲಿ ಕೂಡಾಕಿ ಸಾಕಾಣಿಕೆನ ಮಾಡ್ಬೋದು. ಇವಕ್ಕೆ ಅಡಿಗೆ ಮನೆಯ ಉಳಿಕೆ, ತೋಟದ ಸಣ್ಣ ಗಿಡಗಳು, ಕಳೆಗಳು, ಕೀಟಗಳು, ತರಕಾರಿ ಉಳಿಕೆಗಳು, ಗೆದ್ದಲು, ಇತರೆ ಹುಳುಗಳು, ಜೊತೆಗೆ ಸ್ವಲ್ಪ ದಾಣಿ ಮಿಶ್ರಣವನ್ನು ನಾವು ಕೊಡಬೇಕು. ಆದರೆ ಈ ಪದ್ಧತಿಯಲ್ಲಿ ಹೆಚ್ಚು ಭೂಮಿ ಬೇಕಾಗುತ್ತೆ, ರೋಗ ಹರಡುವಿಕೆ ಬಹಳ ಸುಲಭ, ಪರಾವಲಂಬಿ ಜೀವಿಗಳ ಕಾಟ ಮತ್ತು ವೈರಿಗಳ ಕಾಟನೂ ಕೂಡ ಹೆಚ್ಚು. ಇನ್ನೊಂದು 3ನೇ ಪದ್ಧತಿ ಸಂಪೂರ್ಣ ಹೊರಗೆ ವಿಸ್ತರಿಸಿದ ಅಥವಾ ವ್ಯಾಪಕವಾದಂಥ ಪದ್ಧತಿ, ಎಕ್ಸ್ಟೆನ್ಸಿವ್ ಸಿಸ್ಟಮ್ ಅಂತೀವಿ. ಇದನ್ನು ಬುಡಕಟ್ಟು ಜನಾಂಗ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾರೆ. 1 ಹೆಕ್ಟೇರ್ ಪ್ರದೇಶದಲ್ಲಿ 250 ವಯಸ್ಕ ಕೋಳಿಗಳನ್ನು ಸಾಕಾಣಿಕೆ ಮಾಡೋದು, ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ಅಲ್ಲದೇ ಸರದಿ ಪ್ರಕಾರ ರೊಟೇಷನಲ್ ಗ್ರೇಸಿಂಗ್ ಮಾಡಿ ಈ ಒಂದು ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡೋದು. ಈ 3 ಪದ್ಧತಿಗಳಲ್ಲಿ ಅರೆ ತೀವ್ರ ಅಥವಾ ಸೆಮಿ ಇಂಟೆನ್ಸಿವ್ ಕೋಳಿಗಳ ಪಾಲನೆ ಬಹಳ ಸೂಕ್ತವಾದಂತಹ ಪದ್ಧತಿ. ರಾತ್ರಿ ಮನೆಯ ಒಳಗಡೆ ಕೂಡಿ ಹಾಕಿ ಬೆಳಗ್ಗೆ ಹೊರಗಡೆ ಮೇಯಲು ಬಿಡೋದು ಬಹಳ ಉತ್ತಮವಾದಂಥ ಪದ್ಧತಿ ಹಾಗೂ ಬಹಳ ಪ್ರಯೋಜನಕಾರಿಯಾದಂಥದ್ದು. ಇನ್ನು ಇತ್ತಲ ಕೋಳಿ ಸಾಕಲು ಸೂಕ್ತವಾದಂಥ ತಳಿಗಳೇನಪ್ಪ ಅಂದರೆ ಅವೆಲ್ಲ ನಮ್ಮ ದೇಸೀಯ ತಳಿಗಳು ಅಥವಾ ಜವಾರಿ ತಳಿಗಳು ಅಥವಾ ನಾಟಿ ತಳಿಗಳು ಅಂತ ಹೇಳ್ತೀವಿ. ಇದರ ನಮ್ಮ ದೇಶದಲ್ಲಿ ಸುಮಾರು 19-20 ನಾಟಿ ತಳಿಗಳನ್ನು ಈಗಾಗಲೇ ಗುರುತಿಸಲಾಗಿದೆ. ಅಸೀಲ್ ಇರ್ಬೋದು, ಕಡಕನಾಥ್ ಇರ್ಬೋದು, ಡಿಂಕಿ, ಮಿರಿ, ನಿಕೋಬಾರಿ, ತೆಲಿಚೇರಿ, ಕಾಳಹಸ್ತಿ, ಅಂಕಲೇಶ್ವರ, ಬೂಸ್ರಾ, ಪಂಜಾಬ್ ಬ್ರೌನ್, ಈಗ ಹಲವಾರು ತಳಿಗಳಿದ್ದಾವೆ. ಅದರಲ್ಲಿ ನಮ್ಮ ಕರ್ನಾಟಕದ ತಳಿ ಗ್ಯಾಗಸ್ ತಳಿ ಮಾತ್ರ. ಇದು ಕೋಲಾರ, ಚಿಕ್ಕಬಳ್ಳಾಪುರ, ಕರ್ನಾಟಕ, ಆಂಧ್ರ ಗಡಿ ಭಾಗದಲ್ಲಿ ನಾವು ಈ ಕೋಳಿ ತಳಿಗಳನ್ನು ನಾವು ಕಾಣ್ಬೋದು. ಈ ನಾಟಿ ದೇಸಿ ತಳಿಗಳು ಹೆಚ್ಚಾಗಿ ಕೋಳಿಗಳ ಪ್ರದರ್ಶನಕ್ಕೆ, ಕೋಳಿಗಳ ಕಾಳಗಕ್ಕೆ, ಮಾಂಸ ಮತ್ತು ಮೊಟ್ಟೆಗಾಗಿ ಉಪಯೋಗಿಸ್ತಾರೆ. ಇನ್ನು ಕೆಲವು ಸುಧಾರಿತ ಸಂಕರಣ ತಳಿಗಳು ಇದ್ದಾವೆ. ಅದರಲ್ಲಿ ಗಿರಿರಾಜ ಆಗಿರ್ಬೋದು, ಸ್ವರ್ಣಧಾರ ಆಗ್ಬೋದು, ಅಥವಾ ಕಾವೇರಿ ಆಗ್ಬೋದು, ಅಥವಾ ಒಳಗಡೆ ಸಾಕಲಿಕ್ಕೆ ರಾಜ 2 ಆಗ್ಬೋದು, ಕಲರ್ಡ್ ಬ್ರಾಯ್ಲರ್ಸ್ ಆಗ್ಬೋದು. ಹೀಗೆ ಬೇರೆ ಬೇರೆ ರಾಜ್ಯಗಳು ತಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಹಲವು ಕೋಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ವನರಾಜ ಆಗಿರ್ಬೋದು, ಅತುಲ್ಯ, ರಾಜಶ್ರೀ, ನಂದನಂ, ಹಲವಾರು ಕೋಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇನ್ನು ಪಾಲನೆ ಪದ್ಧತಿಯಲ್ಲಿ ಈ ಹಿತ್ತಲ ಕೋಳಿ ಸಾಕಾಣಿಕೆ ಮಾಡಲು ಮೊದಲು ಮರಿ ಮಾಡಿಸುವ ಪದ್ಧತಿನ ನಾವು ನೋಡಬೇಕಾಗುತ್ತೆ. ಒಂದು ತಾಯಿ ಕೋಳಿಗೆ 15-20 ಮೊಟ್ಟೆಗಳಿಗೆ ಕಾವು ಕೊಡಲು ಕೂಡಿಸಬೇಕಾಗುತ್ತೆ. ಕಾವು ಕೊಡಿಸ್ಬೇಕಾದ್ರೆ ಬೆಚ್ಚನೆಯ ಒಂದು ಹಾಸಿಗೆ ಬೇಕಾಗುತ್ತೆ, ಮೆದು ಹಾಸಿಗೆ. ಅದರಲ್ಲಿ ಭತ್ತದ ಹುಲ್ಲಾಗಿರ್ಬೋದು, ರಾಗಿ ಹುಲ್ಲಾಗಿರ್ಬೋದು, ಬೂದಿ, ಅದರ ಮೇಲೆ ಮೊಟ್ಟೆ ಇಟ್ಟು ಅದರ ಮೇಲೆ ತಾಯಿ ಕೋಳಿಗಳನ್ನು ಕೂರಿಸ್ಬೇಕು. ಒಂದೇ ರೀತಿ ಈ ಸರಿ ಈ ಥರ ಮಾಡಿ 4-5 ತಾಯಿ ಕೋಳಿಗಳನ್ನು ಕಾವಿಗೆ ಕೂರಿಸಿ ಮರಿ ಹೊರಬರ್ತಿದ್ದಂತೆ, ಮೊಟ್ಟೆಯಿಂದ ಹೊರಬರ್ತಿದ್ದಂತೆ ಕೆಲವು ತಾಯಿ ಕೋಳಿಗಳನ್ನು ಮರಿಯಿಂದ ಬೇರ್ಪಡಿಸಬೇಕು. ಒಂದು ತಾಯಿಯು ಕೃತಕ ಶಾಖ ಕೊಡಲು ಇಟ್ಕೋಬೇಕು, ಅಥವಾ ಎಲ್ಲ ಮರಿಗಳನ್ನು ಸೇರಿಸಿ ಒಂದು ಕಡೆ ನಾವು ಕೃತಕ ಮರಿಗಳನ್ನು ಮಾಡಬಹುದು. ಈಗ ಉದಾಹರಣೆಗೆ 5 ತಾಯಿ ಕೋಳಿಗಳನ್ನು ನಾವು ಕೂರಿಸಿದಾಗ ಕನಿಷ್ಠ 50 ಕೋಳಿ ಮರಿಗಳಿಗೆ ಬರ್ತವೆ. ಒಂದು ಸಣ್ಣ ಕೋಣೆಯ ಮೂಲೆಯಲ್ಲಿ ಒಂದು 100 ವ್ಯಾಟ್ ಬಲ್ಬ್ನಷ್ಟು ಉಪಯೋಗಿಸಿ ಅದರ ಕೆಳಗೆ ಈ ಮರಿಗಳನ್ನು ಒಂದು 6 ಇಂಚಷ್ಟು ಭತ್ತದ ಉಯ್ಯಿ ಅಥವಾ ಒಟ್ಟಾಕಿ ಅದರ ಮೇಲೆ ದಿನಪತ್ರಿಕೆ ಹಾಕಿ ಪೇಪರ್ ಹರಡಿ ಅದರ ಮೇಲೆ ಬಿಸಿ ಬುಟ್ಟಿ ಬಿಟ್ಟು ಅದರ ಬಿಸಿ ಬುಟ್ಟಿ ಕೆಳಗಡೆ ನಾವು ಮರಿಗಳನ್ನು ಸಾಕಾಣಿಕೆ ಮಾಡಬೇಕು. ಇದರಿಂದ ಮರಿಗಳು ಬೇಗನೆ ಬೆಳವಣಿಗೆ ಆಗ್ತವೆ ಮತ್ತು ಸಾಯುವಿಕೆ ಪ್ರಮಾಣ ಕಡಿಮೆ ಮತ್ತು ಶತ್ರುಗಳ ಕಾಟ ಕೂಡ ಇರೋದಿಲ್ಲ. ಸೊ 2-3 ವಾರ ಈ ರೀತಿ ಮಾಡಿದ್ರೆ ನಂತರ ಆ ಮರಿಗಳನ್ನು ಹೊರಬಿಡ್ಬೋದು. ಅಕಸ್ಮಾತ್ ನಾವೇನಾದರೂ ತಾಯಿನ ಬಳಸಿದ್ರೆ ಸೊ ಹುಟ್ಟಿದ ಮರಿಗಳು ತಾಯಿ ಜೊತೆ ಇರಬೇಕಾಗುತ್ತೆ. ಕೇವಲ ಕೆಲವೇ ಮರಿಗಳನ್ನು ಮಾತ್ರ ಬಿಡಬೇಕಾಗುತ್ತೆ ಮತ್ತು ಆಹಾರ ಸರಿಗೆ ಸಿಗುತ್ತೋ ಇಲ್ವೋ ಏನೋ ಗೊತ್ತಾಗಲ್ಲ. ಹದ್ದುಗಳು, ನಾಯಿಗಳು ಇತ್ಯಾದಿ ಶತ್ರುಗಳ ಕಾಟ ಕೂಡ ಹೆಚ್ಚಾಗ್ಬೋದು. ಅಲ್ಲದೆ ಸಣ್ಣದ ಮರಿ ಮಾಡಿಸುವ ಯಂತ್ರ ಕೂಡ ಮಾರುಕಟ್ಟೆಯಲ್ಲಿ ದೊರಕುತ್ತೆ. ಒಂದು ಫ್ರಿಡ್ಜ್ ಕ್ಯಾಬಿನೆಟ್ ಇರುತ್ತಲ್ಲ, ಅದನ್ನು ಕೂಡ ಉಪಯೋಗಿಸಿ ನಾವು ಮಾಡಿಸ್ಬೋದು. ಸೊ ನಾಟಿ ಮೊಟ್ಟೆಗಳನ್ನೆಲ್ಲ ನಾವು ಶೇಖರಣೆ ಮಾಡಿ ಅದನ್ನು ಸಂಗ್ರಹ ಮಾಡಿ 10-12 ದಿನ ಇಟ್ಟು ನಂತರ ಅದಕ್ಕೂ ಮೊದಲೇ ಸ್ವಲ್ಪ ಶೀತಲ ಅಥವಾ ತಂಪಾದ ಜಾಗದಲ್ಲಿ ಕೂಡಿ ಇಡಬೇಕು. ಆಮೇಲೆ ಅದನ್ನು ಮರಿ ಮಾಡಿಸೋದಕ್ಕೆ ಇದ್ಬೇಕು. ಸೊ 100-200 ಅಥವಾ 50 ಮೊಟ್ಟೆ ಅಥವಾ ಹೀಗೆ ಹೆಚ್ಚು ಕಡಿಮೆ ಆಗುವಂಥ ಒಂದು ಮರಿ ಮಾಡಿಸುವಂಥ ಯಂತ್ರಗಳು ಸಣ್ಣ ಪ್ರಮಾಣದಲ್ಲಿ ಸಿಗುತ್ತೆ. ಅವನ್ನು ಬಳಸಿ ಈ ನಾಟಿ ಕೋಳಿಗಳನ್ನು ಮರಿ ಮಾಡಿಸಿ ನಾವು ಹಿತ್ತಲಲ್ಲಿ ಸಾಕಾಣಿಕೆನ ಮಾಡ್ಬೋದು. ಅದು ಅಲ್ಲದೆ ಸಾಮೂಹಿಕ ಶಾಖ ಕೊಡುವ ಪದ್ಧತಿಯನ್ನು ನಾವು ಅನುಸರಿಸಬಹುದು. ಕಮ್ಯುನಿಟಿ ಬ್ರೂಡಿಂಗ್, ಎಲ್ಲ ಮರಿಗಳನ್ನು ಒಂದು ಕಡೆ ಇಟ್ಟು, ಯಾಕಂದ್ರೆ ಮರಿಗಳಿಗೆ ತನ್ನ ಶಾಖನ ತಾವು ನೋಡ್ಕೊಳ್ಳೋಷ್ಟು ಶಕ್ತಿ ಬೆಳವಣಿಗೆ ಆಗಿರೋದಿಲ್ಲ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ನೋಡ್ಕೋಬೇಕಾಗುತ್ತೆ. ಸೊ ತಾಯಿ ಕೋಳಿ ತನ್ನ ಮರಿಗಳನ್ನು ಯಾವ ರೀತಿ ತನ್ನ ರೆಕ್ಕೆ ಒಳಗೆ ಸೇರಿಸ್ಕೊಂಡು ಶಾಖ ಕೊಡೋದೋ ಆ ರೀತಿಯಾಗಿ ನಾವು ಕೃತಕವಾಗಿ ಶಾಖನ ಕೊಡಬೇಕಾಗುತ್ತೆ. 2-3 ವಾರ ಋತುಮಾನಕ್ಕೆ ಅನುಗುಣವಾಗಿ ನಾವು ಶಾಖ ಕೊಡಬೇಕು. ಸೊ ದೊಡ್ಡದಾಗ್ತಾ ನಂತರ ತನ್ನ ದೇಹದ ಉಷ್ಣಾಂಶವನ್ನು ತಾವೇ ನೋಡ್ಕೊಳ್ತೇವೆ. ಆಮೇಲೆ ಶಾಖ ಕೊಟ್ಟಿದ ನಂತರ ಮರಿಗಳನ್ನು ಹೊರಗೆ ಬಿಡ್ಬೋದು. ಬಿಟ್ಟಿದ ತಕ್ಷಣ ಅವು ಬೇಗನೆ ಏನೇ ವ್ಯತ್ಯಾಸ ಆದರೂ ಕೂಡ ಅವು ಬೇಗನೆ ಕಲಿಯೋದಕ್ಕೆ ಹೊಂದಾಣಿಕೆ ಆಗ್ತವೆ ಮತ್ತು ಕಲಿತವೆ. ಇನ್ನು ಈ ಹಿತ್ತಲ ಕೋಳಿಗಳಿಗೆ ಆಹಾರ ಏನಪ್ಪ ಅಂದರೆ ವಾಣಿಜ್ಯವಾಗಿ ನಾವು ಸಾಕಾಣಿಕೆ ಮಾಡಿದ್ರೆ 60-70 ಹಣ ಬಂಡವಾಳ ಈ ಆಹಾರಕ್ಕೆ ವೆಚ್ಚವಾಗುತ್ತೆ. ಆದಷ್ಟು ಆಹಾರದ ವೆಚ್ಚವನ್ನು ನಾವು ಕಡಿಮೆ ಮಾಡಬೇಕು. ಹಿತ್ತಲಲ್ಲಿ ಸಾಕೋ ಕೋಳಿಗಳಿಗೆ ಆಹಾರದ ಅವಶ್ಯಕತೆ ಇರೋದಿಲ್ಲ, ತಮ್ಮ ಆಹಾರವನ್ನು ತಾವೇ ಹುಡ್ಕೊಳ್ತವೆ. ಆದರೂ ಸಪ್ಲಿಮೆಂಟರಿ ಪೂರಕವಾಗಿ ಆಹಾರ ಬೇಕಾಗುತ್ತೆ. ಗೋವಿನ ಜೋಳದ ನುಚ್ಚು, ಅಕ್ಕಿ ನುಚ್ಚು ಅಥವಾ ಕಲ್ಲು ಮಣ್ಣು ರಾಗಿ, ಊಟದ ಉಳಿಕೆ ಪದಾರ್ಥಗಳು, ಅಡಿಗೆ ಮನೆ ಉಳಿಕೆಗಳು, ತೌಡುಗಳು, ಹಿಂಡಿಗಳು, ಅಲ್ಲದೆ ಭೂಮಿಯಿಂದ ಸಿಗುವ ಕಳೆಗಳು, ಹುಳ ಉಪ್ಟೆಗಳು, ಕಾಳು ಕಡಿ, ಸೊಪ್ಪು ಬೀಜಗಳು, ಹುಲ್ಲಿನ ಬೀಜಗಳು, ಅದರಲ್ಲೂ ಹೆಚ್ಚಾಗಿ ಗೆದ್ದಲು ಮತ್ತು ಇತರ ಹುಳುಗಳನ್ನು ಇವು ಬಹಳ ಇಷ್ಟಪಡ್ತವೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದರೆ SFRB ಅಂತೀವಿ, ಸ್ಕ್ಯಾವೆಂಜಿಂಗ್ ಫೀಡ್ ರಿಸೋರ್ಸ್ ಬೇಸ್ ಅಂತ. ಸೊ ಒಂದು ಜಾಗದಲ್ಲಿ ಎಷ್ಟು ಆಹಾರ ಸಿಗುತ್ತೆ ಅದನ್ನು ನಾವು ಅದರ ಅನುಗುಣವಾಗಿ ನಾವು ಒಂದು 50% ಅಷ್ಟು ಮೇಲಿನ ಆಹಾರವನ್ನು ನಾವು ಪೂರೈಸಬೇಕಾಗತ್ತೆ. ಇನ್ನು ಅದಕ್ಕೆ ಸ್ವಲ್ಪ ಮನೆಯ ಅವಶ್ಯಕತೆನೂ ಕೂಡ ಇರುತ್ತದೆ. ಕಡಿಮೆ ಖರ್ಚಿನಲ್ಲಿ ನಾವು ಮನೆ ಕಟ್ಕೊಳ್ಬೇಕಾಗತ್ತೆ. ಜಾಗದ ಸುತ್ತ ಗ್ರೀನ್ ಮೆಶ್, 8 ಅಡಿಯಷ್ಟು ಎತ್ತರದಷ್ಟು ಮೆಶ್ ಹಾಕಬೇಕು. ಮಧ್ಯ ಅಡಿಕೆ ಪಟ್ಟಿಗಳನ್ನು ಬಳಸಿ ಮನೆಯ ಗೋಡೆಯನ್ನು ನಿರ್ಮಾಣ ಮಾಡಬೇಕು. ಬಿಸಿಲಿನ ತಾಪ ಅಥವಾ ಮಳೆಯಿಂದ ತಡೆಯಲು ಅಸ್ಬೆಸ್ಟಸ್ ಶೀಟ್ ಅಥವಾ ತೆಂಗಿನ ಗರಿ ಹಾಕಿ ಮೇಲ್ಛಾವಣೆಯನ್ನು ನಿರ್ಮಿಸಬೇಕು. ಒಳಗಡೆ ಆಟಿಕೆಗಳನ್ನು ನಿರ್ಮಿಸಬೇಕು, ಅವು ಯಾಕಂದರೆ ಪರ್ಚೇಸ್ ಅವಕ್ಕೆ ಬಹಳ ಮುಖ್ಯ. ಮೊಟ್ಟೆ ಇಡಲು ಬೇರೆ ಜಾಗ ಇಡಬೇಕು, ಕಾವಿ ಕೂರಲು ಬೇರೆ ಜಾಗ, ಶಾಖ ಕೊಡಲು ಜಾಗದ ವ್ಯವಸ್ಥೆ ಇರಬೇಕು. 45 ಅಡಿ ಅಗಲ, 100 ಅಡಿ ಉದ್ದ, ಇದರಲ್ಲಿ 40-20 ಅಡಿ ಮನೆಯ ನಾವು ಕಟ್ಕೊಳ್ಬೇಕು. ಇದರಲ್ಲಿ 200 ನಾಟಿ ಕೋಳಿ ಅಥವಾ ಹಿತ್ತಲಲ್ಲಿ ಕಾಳುವಂಥ ಕೋಳಿಗಳನ್ನು ನಾವು ಸಾಕಾಣಿಕೆ ಮಾಡುವುದು. ಒಂದು ವಯಸ್ಕ ಕೋಳಿಗೆ 2-3 ಚದುರಡಿಯಷ್ಟು ಜಾಗ ಬೇಕಾಗುತ್ತೆ. ಅದೇ ರೀತಿ ಬೆಳೀತಾ ಇರೋಂಥ ಕೋಳಿಗೆ 1-2 ಚದುರಡಿ ಜಾಗ ಬೇಕಾಗುತ್ತೆ. ಇನ್ನು ಸಣ್ಣ ಮರಿಗಳಿಗೆ 1/2-1 ಚದುರಡಿ ಜಾಗ ಬೇಕಾಗುತ್ತೆ. ಮತ್ತು ಅವು ಓಡಾಡಿ ಮೇಯಲು ಕನಿಷ್ಠ ಪಕ್ಷ 6 ಚದುರಡಿಯಷ್ಟು ಒಂದು ವಯಸ್ಕ ಕೋಳಿಗೆ ಬೇಕಾಗುತ್ತೆ. ಹಿತ್ತಲಲ್ಲಿ ಸಾಕುವಂಥ ಕೋಳಿಗಳಿಗೆ ರೋಗಗಳು ಸ್ವಲ್ಪ ಕಡಿಮೆನೆ. ನಾಟಿ ಕೋಳಿಗಳಲ್ಲಿ ನಾವು ಹೆಚ್ಚಾಗಿ ರೋಗಗಳನ್ನು ಕಾಡಲ್ಲ, ಆದರೆ ಅದರಲ್ಲಿ ಕೊಕ್ಕರೆ ರೋಗ, ಗುಂಬಾರು ರೋಗ ಮತ್ತು ಕೋಳಿ ಸಿಡುಬನ್ನು ನಾವು ಆಗಾಗ ನೋಡ್ತಾ ಇರ್ತೀವಿ. ಸಣ್ಣ ಮರಿ ಇದ್ದಾಗಲೇ ಇವುಗಳಿಗೆ ಲಸಿಕೆ ಹಾಕ್ಸೋದು ಬಹಳ ಒಳ್ಳೆಯದು. ಮೊದಲನೇ ವಾರದಲ್ಲಿ 7ನೇ ದಿನದಲ್ಲಿ F1 ಲಸಿಕೆ ರಾಣಿಕೇಟ್ ರೋಗದ ವಿರುದ್ಧ, ಅದನ್ನು 3ನೇ ವಾರದಲ್ಲಿ ನೀರಿನ ಮುಖಾಂತರ ಕೊಡಬೇಕಾಗುತ್ತೆ. ಅದೇ ರೀತಿ 2ನೇ ವಾರದಲ್ಲಿ 14 ದಿನ ಕಳೆದ ತಕ್ಷಣವೇ IBD ಗುಂಬಾರು ರೋಗದ ವಿರುದ್ಧ ಕಣ್ಣಿನ ಮೂಗಿನ ಮುಖಾಂತರ ಹನಿ ಹಾಕಿ ಲಸಿಕೆನ ಕೊಡಬೇಕು. 28ನೇ ದಿನದ ನಂತರ 2ನೇ ಲಸಿಕೆಯಾಗಿ ನೀರಿನಲ್ಲಿ ಕೊಡಬೇಕು. ಆದರೆ ಕೋಳಿ ಸಿಡುಬು 6 ವಾರದ ನಂತರ ಕೊಡಬೇಕು. ನಂತರ RTB, ಇಷ್ಟು ಕನಿಷ್ಠ ಇವು 3 ರೋಗದ ವಿರುದ್ಧ ನಾವು ಲಸಿಕೆನ ಕೊಡಬೇಕಾಗುತ್ತೆ. ಇನ್ನು ನಮ್ಮ ಬಹಳ ಜನಗಳಲ್ಲಿ ನಾವು ನಾಟಿ ಕೋಳಿಗಳು ತಿಂದರೆ ಬಹಳ ರುಚಿ ಅನ್ನೋ ಒಂದು ಭಾವನೆಯಾಗಿರುತ್ತದೆ. ಇದು ಪೋಷಕಾಂಶದಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಮಾಂಸದ ಪೋಷಕಾಂಶದಲ್ಲಿ ಪೋಷಕಾಂಶದ ಮೂಲ ಎಲ್ಲಿಂದ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಸೊ ಇದರಿಂದ ರುಚಿ ಹೆಚ್ಚಾಗ್ತದೆ. ಅಲ್ಲದೆ ಅವುಗಳು ಓಡಾಡ್ತಿರ್ತವೆ, ಮಾಂಸದ ಖಂಡ ಬಲವಾಗಿರ್ತದೆ, ಹಲವಾರು ಆಹಾರ ಪದಾರ್ಥ ತಿಂತವೆ, ಕೆಲವು ಅನ್ಐಡೆಂಟಿಫೈಡ್ ನ್ಯೂಟ್ರಿಯೆಂಟ್ಸ್ ಅಂತೀವಿ ಅದು ಕೂಡ ಈ ಓಡಾಡೋದ್ರಿಂದ ಈ ಭೂಮಿಯಿಂದ ಅವಕ್ಕೆ ಸಿಗ್ತವೆ. ಇನ್ನು ಹಿತ್ತಳ ಕೋಳಿಗಳಲ್ಲಿ ಏನಪ್ಪ ಅಂದರೆ ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಅವುಗಳ ವೆಲ್ಫೇರ್, ಕಲ್ಯಾಣ. ಅವು ಒಂಥರ ನೆಮ್ಮದಿಯಾಗಿರ್ತವೆ, ಯಾಕಂದರೆ ವಾತಾವರಣ ಆಗಿರುತ್ತೆ, ಆಮೇಲೆ ಯಾವಾಗಲೂ ಕಂಫರ್ಟ್ ಆಗಿರ್ತವೆ, ಆರಾಮವಾಗಿರ್ತವೆ, ಮತ್ತು ಒತ್ತಡ ಸ್ಟ್ರೆಸ್ ಬಹಳ ಕಡಿಮೆ ಆಗ್ತವೆ, ಮತ್ತು ಇವಂಥರ ಸ್ಟರ್ಡಿ ಆಗಿರ್ತವೆ, ಬಹಳ ಗಟ್ಟಿಯಾದಂಥ ಕೋಳಿಗಳಿವು. ಮಾಂಸ ಪ್ರಿಯರು ಬಹಳ ಜಾಣರು ಹಾಗೂ ಬುದ್ಧಿವಂತರು. ಶುದ್ಧ ನಾಟಿಕೋಳನ್ನು ಫಾರ್ಮ್ನಲ್ಲಿ ಬೆಳೆಸಿದರೆ ಇದು ಫಾರಂ ನಾಟಿ, ಅಥವಾ ಇನ್ನು ಕೆಲವರು ಅದನ್ನು ಶೇಡ್ ನಾಟಿ ಅಂತಲೂ ಕೂಡ ಅಂತಾರೆ. ಇದನ್ನು ನಮ್ಮ ಫಾರ್ಮ್ನಲ್ಲಿ ಆದಂಥ ಅನುಭವ ಇದು. ನಿಜವಾದ ನಾಟಿಕೋಳಿಗಳನ್ನು ನಾವು ಫಾರ್ಮಲ್ಲಿ ಸಾಕಿ ರೈತರು ಕೊಟ್ಟರೆ ಅದನ್ನು ತುಂಬ ಜನ ಅದನ್ನು ಇಷ್ಟಪಡೋದಿಲ್ಲ. ಅವರಿಗೆ ಶುದ್ಧವಾದಂಥ ಹೊರಗೆ ಬೆಳೆದಂಥ ನಾಟಿಕೋಳಿಗಳಲ್ಲೇ ಬೇಕಾಗುತ್ತೆ. ನಿಜವಾದ ನಾಟಿಕೋಳಿಗೆ ಬಹಳ ಬೆಲೆ ಇದೆ ಮಾರುಕಟ್ಟೆನಲ್ಲಿ. ಇದೊಂದು ರೀತಿ ಸಾವಯವ ಅಂದರೆ ನೈಸರ್ಗಿಕವಾಗಿ ಬೆಳೆದಂಥ ಒಂದು ಕೋಳಿಗಳು. ಕಣ್ಣಿಗೆ ಕಾಣದ ನೆಲದಲ್ಲಿ ಬಿದ್ದಿರುವ ಆಹಾರವನ್ನು ಹುಡುಕಿ ತಿಂದು ಮಾಂಸವನ್ನಾಗಿ ಪರಿವರ್ತನೆ ಮಾಡ್ತದೆ. ಅಡ್ವಾಂಟೇಜಸ್ ಏನಪ್ಪಾ ಅಂದರೆ ಆಹಾರದ ಭದ್ರತೆ, ಸುರಕ್ಷತೆ, ಹೆಚ್ಚುವರಿ ಆದಾಯ ಪಡಿಬೋದು, ಮನೆಯ ವೇಸ್ಟನ್ನು ಮರುಬಳಕೆ ಮಾಡ್ಬೋದು, ಇದೊಂಥರ ಆಸ್ತಿಯಾಗೂ ಕೂಡ ಪರಿಣಮಿಸುತ್ತೆ, ಭೂಮಿಯ ಫಲವತ್ತತೆ ಹೆಚ್ಚಿಸುತ್ತೆ, ಕೀಟಗಳನ್ನು ತಡೆಯುತ್ತೆ, ಸಾಮಾಜಿಕ ಸಾಂಸ್ಕೃತಿಕ ಆಚರಣೆ ಮಾಡುತ್ತೆ, ಗುಣಮಟ್ಟದ ಸಸಾರಜನಕ ಇದನ್ನು ನೀಡುತ್ತೆ. ಸೊ ಹಿತ್ತಲಲ್ಲಿ ಸಾಕಾಣಿಕೆ ಮಾಡೋಕ್ಕಾದ್ರೆ ಕನಿಷ್ಠ 5-50 ಕೋಳಿಗಳನ್ನು ನಾವು ಸಾಕಾಣಿಕೆ ಮಾಡ್ಬೋದು. ಇನ್ನು ಅದಕ್ಕಿಂತ ಹೆಚ್ಚು ಮಾಡಿದ್ರೆ ಅರೆ ಸೆಮಿ ಇಂಟೆನ್ಸಿವ್ ಸಿಸ್ಟಮ್. ಸೊ 8 ವಾರಕ್ಕೆ ಈ ಹಿತ್ತಲಲ್ಲಿ ಸಾಕುವಂಥ ಕೋಳಿಗಳು 600-700 ಗ್ರಾಮ್ ಅಷ್ಟು ತೂಕ ಬರ್ತವೆ. ಪ್ರೌಢಾವಸ್ಥೆಗೆ 8 ತಿಂಗಳಿಗೆ ಬರ್ತವೆ. ವಯಸ್ಕ ಗಂಡು 2-2.5 ಕಿಲೋಗ್ರಾಮ್ನಷ್ಟು ದೇಹ ತೂಕ ನಮ್ಮಂತವೆ. ಅದೇ ರೀತಿಯಾದ ಹೆಣ್ಣು 1.3-1.6 ಕಿಲೋಗ್ರಾಮ್ನಷ್ಟು ತೂಕ ಬರುತ್ತೆ. ಮೊಟ್ಟೆ 1 ವರ್ಷಕ್ಕೆ 60-100 ಮೊಟ್ಟೆಯಷ್ಟು ಇಡ್ತವೆ. 1 ವರ್ಷಕ್ಕೆ ಅಕಸ್ಮಾತ್ ಏನಾದ್ರು ನಾವು ಕಾವು ಕೊಡೋದಕ್ಕೆ ಇಟ್ಟರೆ ಒಂದು ಕೋಳಿಯಿಂದ ನಾವು 4 ಸರಿ ಮೊಟ್ಟೆಗಳನ್ನು ನಾವು ಪಡಿಬೋದು. ಅಕಸ್ಮಾತ್ ನಾವು ಕಾವು ಕೂರಿಸ್ತೇನೆ ಇದ್ರೆ 7 ಸರಿ ಮರಿಗಳನ್ನು ಅಥವಾ ಮೊಟ್ಟೆಗಳನ್ನು ಮಾಡಿಸೋದಕ್ಕೆ ಉಪಯೋಗಿಸ್ಬೋದು. ಇನ್ನು ಇದ್ರ ಆದಾಯಕ್ಕೆ ಬಂದರೆ 100 ನಾಟಿ ಕೋಳಿಗಳಿಂದ ಆಹಾರಕ್ಕಾಗುವಂಥ ಖರ್ಚು, ಆಹಾರ ಅಥವಾ ಲೇಬರ್ ಚಾರ್ಜಸ್ಸು ಅಥವಾ ಅದರ ಎಲೆಕ್ಟ್ರಿಸಿಟಿನೋ ಅಥವಾ ಅದಕ್ಕೆ ಹಾಕುವಂಥ ದಪ್ಪಸತ್ತೆ ಅದು ಮತ್ತು ಅದಕ್ಕೆ ಉಪಯೋಗಿಸಂಥ ಔಷಧಗಳು ಸುಮಾರು 70,000 ಅಷ್ಟು ಖರ್ಚಾಗುತ್ತೆ. ಮತ್ತು ಮೊಟ್ಟೆ ಮಾರೋದ್ರಿಂದ, ಕೋಳಿ ಮಾರೋದ್ರಿಂದ ಮತ್ತು ಅದು ಗೊಬ್ಬರದಿಂದ ಆದಾಯ ಸುಮಾರು 94. ಇದು ನಮ್ಮ ಒಂದು ಸ್ವಯಂ ಎಕ್ಸ್ಪೆರಿಮೆಂಟಿಂದ ಮಾಡಿದಂಥದ್ದು. ಹಾಗೂ ಸುಮಾರು ಜನ ಈ ಒಂದು ಪದ್ಧತಿನ ಮಾಡ್ತಾ ಇದ್ದಾರೆ. ಇದರಿಂದ ನಿವ್ವಳ ಲಾಭನ 23,000 ಕನಿಷ್ಠ ಒಂದು ತಿಂಗಳಿಗೆ ನಾವು ಪಡಿಬಹುದು. ಹಾಸನದ ಸುತ್ತಮುತ್ತ ಬಹಳಷ್ಟು ಜನರು ಇದನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಒಳ್ಳೆ ಬೆಲೆ ಕೂಡ ಸಿಗ್ತಾ ಇದೆ. ಸೊ ಯಾರು ಸಾಕಾಣಿಕೆ ಮಾಡೋರು ಹೆಚ್ಚಿನದನ್ನ ಕಾಲೇಜಿನಲ್ಲೂ ಕೂಡ ನಾವು ಒಂದು ನಾಟಿ ಕೋಳಿ ಘಟಕನ ನಾವು ಮಾಡಿದ್ದೀವಿ. ಅದಕ್ಕೆ ವಿಸಿಟ್ ಮಾಡುವುದು, ಆಮೇಲೆ ಈಗ ಸುಮಾರು ಈಶ್ವರಹಳ್ಳಿ ಇಂಥ ಕಡೆ ಎಲ್ಲ ಸಾಕಷ್ಟು ರೈತರು ಕೂಡ ಇದನ್ನು ಮಾಡಿದರೆ ಅವರ ಒಂದು ಘಟಕಕ್ಕೆ ಬಳಸಿ ಈ ಒಂದು ನಾಟಿ ಕೋಳಿನ ಹಿತ್ತಲಲ್ಲಿ ಸಾಕಾಣಿಕೆ ಮಾಡಿ ಅಧಿಕವಾದಂಥ ಲಾಭವನ್ನು ನಾವು ಪಡಿಬಹುದು. ಮಾರಾಟ ಮಾಡತಕ್ಕಂಥ ಉದ್ದೇಶದಿಂದ ನಾಟಿ ಕೋಳಿಗಳನ್ನು ಸಾಕಿದಾಗ ಎಷ್ಟು ವಯಸ್ಸಾದಾಗ ಅವಕ್ಕೆ ಅಥವಾ ಎಷ್ಟು ದಿವಸಗಳ ನಂತರ ಅದನ್ನು ಮಾರಾಟ ಮಾಡತಕ್ಕಂಥದ್ದು ಹೆಚ್ಚು ಸೂಕ್ತ? ನಾನು ಆಗಲೇ ಹೇಳಿದೆ, 8 ವಾರಕ್ಕೆ 600-700 ಗ್ರಾಮ್ ಅಷ್ಟು ದೇಹ ತೂಕ ಬರುತ್ತೆ. ಸೊ ಒಂದು ವರ್ಷ ಆಗ್ತಿದ್ದಂಗೆ 1.5 kg ಹಿಂಗೆ ಬರುತ್ತೆ. ಇದನ್ನ ನಾವು ಮಾರುಕಟ್ಟೆ ಮಾಡಬೇಕಾದ್ರೆ ಇದು ಬಹಳ ಮುಖ್ಯವಾದಂತ ಒಂದು ಘಟ್ಟ. ಇದು ಸ್ವತಃ ನಾವು ಮಾರುಕಟ್ಟೆ ಮಾಡೋದು ಬಹಳ ಮುಖ್ಯ. ನೀವು ಸಂತೆಗೆ ಹೋಗಿ ಮಾಡ್ತಿರೋ ಅಥವಾ ನಿಮ್ದೇ ಆದಂತ ಒಂದು ಔಟ್ಲೆಟ್ ಇಟ್ಕೊಂಡು ಅಲ್ಲಿ ಮಾರಾಟ ಮಾಡ್ತಿರೋ ಅಥವಾ ನಿಮ್ ಫಾರಂನಲ್ಲೇ ಯಾರಾದ್ರೂ ಬಂದು ತಗೊಂಡೋಗ್ತಾರೆ ಅಂದ್ರೆ ನೀವೇ ಕೊಡ್ತಿರೋ, ಅದು ಬಹಳ ಮುಖ್ಯ. ಒಂದು ಸಾರಿ ಗುಣಮಟ್ಟ ರೈತರಿಗೆ ಇದಾದ್ರೆ ಅಥವಾ ನಮ್ಮ ಸಿಟಿಲಿರೋರಿಗೆ ಗೊತ್ತಾದ್ರೆ ಅವರೇ ಖಂಡಿತವಾಗಿ ನಿಮ್ಮ ಹತ್ರ ಹುಡ್ಕೊಂಬರ್ತಾರೆ. ಸೊ ಒಂದು ಗುಣಮಟ್ಟ ಮುಖ್ಯ, ಸ್ವಂತವಾದ ಮಾರುಕಟ್ಟೆ ಬಹಳ ಮಾಡೋದು ಒಳ್ಳೇದು. ಆಮೇಲೆ ಆದಷ್ಟು ಮಾರುಕಟ್ಟೆ ನೀವು ಯಾವ ರೀತಿ ಪ್ಲಾನ್ ಮಾಡ್ಬೇಕಂದ್ರೆ ಹಬ್ಬ ಹರಿದಿನಗಳು, ಉದಾಹರಣೆಗೆ ಈ ಆಯುತ್ ಪೂಜೆ ಬರುತ್ತೆ, ದಸರಾ ಬರುತ್ತೆ ಮತ್ತೆ ಯುಗಾದಿ ಹಬ್ಬ ಬರುತ್ತೆ, ಆ ಟೈಮಲ್ಲಿ ನಿಮ್ಮಲ್ಲಿ ಮರಿಗಳು ಹೆಚ್ಚಾಗಿರಬೇಕು. ಆ ರೀತಿಯಾಗಿ ನೋಡ್ಕೋಬೇಕು. ಅದೇ ರೀತಿ ಬೇರೆ ಕ್ರಿಸ್ಮಸ್ ಬರುತ್ತೆ, ಇನ್ನು ಏನೇನು ಹಿಂಗೆ ಹಬ್ಬಗಳು ಬರುತ್ತೆ, ಆ ಹಬ್ಬಗಳಿಗೆ ನಿಮ್ಮಲ್ಲಿ ಮರಿಗಳು ಸ್ಟಾಕ್ ಇರಬೇಕು. ಆ ರೀತಿಯಾಗಿ ಮಾಡಿದ್ರೆ ನೀವು ಖಂಡಿತವಾಗಿ ಇದು ಮಾಡ್ಬೋದು. ನಿಮ್ಮ ಆದಷ್ಟು ಮಾರುಕಟ್ಟೆ ಸ್ವಂತ ಇದ್ರೆ ಬಹಳ ಒಳ್ಳೇದು. ಈವನ್ ಕೆಲವರು ಏನಪ್ಪ ಅಂದ್ರೆ ನಮ್ದೇ ಆದಂತ ಒಂದು ಪ್ರೊಸೆಸಿಂಗ್ ಪ್ಲಾಂಟ್ ಸಂಸ್ಕರಣಾ ಘಟಕ ಇರೋದು ಒಳ್ಳೇದು ಅಂತ ನನ್ನ ಅನುಭವ. ಈಗ ಬರ್ತಾರೆ, ಬಂದ ತಕ್ಷಣ ಅವ್ರಿಗೆ ಒಂದು ನೋಡ್ತಾರೆ, ಅದನ್ನು ತೂಕ ಮಾಡ್ತಾರೆ, ಆಮೇಲೆ ನಂತರ ಅವ್ರಿಗೆ ಅಲ್ಲೇ ಕ್ಲೀನ್ ಮಾಡಿ ಕರೆಕ್ಟ್ ಆಗಿ ಪೀಸ್ ಪೀಸ್ ಮಾಡಿ. ಸೊ ಈಗ ಏನಂದ್ರೆ ಆಹಾರ ಭದ್ರತೆ, ಆಹಾರ ಸುರಕ್ಷತೆ ಎರಡು ಬಹಳ ಮುಖ್ಯ. ಸೊ ಬಹಳ ಒತ್ತು ಅದಕ್ಕೆ ನಾವು ಕೊಡ್ತಾ ಇದ್ದೀವಿ. ಸೊ ಮೊದಲು ತರ ಇಲ್ಲ, ಜನ ಈಗ ಬಹಳ ನಾವು ಎಲ್ಲಿ ಚೆನ್ನಾಗಿದೆ ಅಂದ್ರೆ ಅಲ್ಲಿ ಹುಡ್ಕೊಂಬರ್ತಾರೆ. ಸೊ ಆ ರೀತಿಯಾಗಿ ಹೈಜೀನಿಕ್ ಆಗಿ ಅವ್ರಿಗೆ ಸಂಸ್ಕರಣೆ ಮಾಡಿ ನಾವೇ ಪ್ಯಾಕೆಟ್ ಮಾಡಿ ಕೊಟ್ರೆ ಸೊ ಖಂಡಿತವಾಗ್ಲೂ ನಾವು ಇದರಿಂದ ಮಾರುಕಟ್ಟೆಯಿಂದ ಒಳ್ಳೆ ಲಾಭವನ್ನು ಪಡಿಬಹುದು. ಈ ಕುರಿತು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕೃಷಿಕರು ಮತ್ತೆ ನಮ್ಮ ಕೇಳುಗರು ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನನ್ನ ಮೊಬೈಲ್ ನಂಬರ್ 9999 30657. ಇನ್ನೊಮ್ಮೆ ಹೇಳಿ ಸರ್. 9449993657. ಒಳ್ಳೆಯದು ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿತ್ತಲ ಕೋಳಿ ಸಾಕಾಣಿಕೆ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಹಿತ್ತಲ ಕೋಳಿ ಸಾಕಾಣಿಕೆ ಈ ಕುರಿತಂತೆ ಹಾಸನದ ಕುರಿ ಸಾಕಾಣಿಕಾ ಹಾಗೂ ವೀರ್ಯ ಬ್ಯಾಂಕ್ ಯೋಜನೆಯ ನೋಡೆಲ್ ಅಧಿಕಾರಿ ಡಾಕ್ಟರ್ ಎಂಸಿ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಸಂತಾನೋತ್ಪತ್ತಿ ಸಮಸ್ಯೆಗಳು ಹಾಗೂ ಚಿಕಿತ್ಸೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಪಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡುತ್ತೇವೆ. ಇಲ್ಲಿಗೆ ಇಂದಿನ ಬಾನುಲಿ ಸರಣಿ ಹೈನು ಹೊನ್ನು ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು.

ಕರವಿಲ್ಲದ ಒಡೆಯದ ಒಗ್ಗಟ್ಟೇ ಕಾಡದಿರಿ, ಒಡೆಯದ ಒಗ್ಗಟ್ಟೇ ಕಾಡದಿರಿ. ಒಲ್ಲವರಳಿದ ಆ ದಿನಗಳೇ ಹೂಗಳೇ, ಕಡಲ ತೀರಗಳೇ ಕಾಡದಿರಿ, ಬೆಳದಿಂಗಳು ತುಳುಕಾಡುವ ಹೊಳೆಗಳೇ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ಒಂದು ಜಾಹೀರಾತು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ತಿಂಗಳಿನವರೆಗೆ ಜೈಲು ಅಥವಾ 5 ಲಕ್ಷದವರೆಗೆ ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಕೆಳಗರೆ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಸಂಜೆ ಪ್ರಸಾರದಲ್ಲಿ 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತ ಸುಧಾ ಪ್ರಸಾರವಾಗುವುದು. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜೀವ ಪರಿಸರದ ನಿತ್ಯ ನಿರೀಕ್ಷಣೆ. ಮಾತನಾಡುತ್ತಾರೆ ಎಪಿಸಿ ಅಭಿಜಿತ್. 9:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಐಶ್ವರ್ಯ ಶಂಕರ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ.